ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಸ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ತಜ್ಞವಾಣಿ. ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾಗಿರುವ ಮಾಜೀದ್ ಅವರೊಂದಿಗೆ ಕಿಸಾನ್ ರಥ ಆಪ್ ಮತ್ತು ಕೃಷಿಯಲ್ಲಿರುವ ಮೊಬೈಲ್ ಆಪ್ಗಳ ಕುರಿತು ಸಂದರ್ಶನ. ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರೂಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ತಜ್ಞರ ಜೊತೆಗೆ ಮಾತಾಡ್ತಾ ಕೃಷಿಯೊಳಗ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅನೇಕ ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಬೆಳವಣಿಗೆಗಳು ಕೃಷಿ ಕ್ಷೇತ್ರದೊಳಗೆ ಆಗಿದೆ. ವಿಶೇಷವಾಗಿ ಈ ಡಿಜಿಟಲ್ ಕ್ರಾಂತಿ ಕೃಷಿಯಲ್ಲಿ ಕೂಡ ಆಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಡಿಜಿಟಲ್ ಕ್ರಾಂತಿಯ ಮೂಲಕವಾಗಿ ಅನೇಕ ಕೆಲಸಗಳು ನಮಗೆ ಸರಳ ಆಗ್ಯಾವ. ರೈತರು ಇದನ್ನ ಕಲಿಯಬೇಕು ಅನ್ನುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯೊಳಗೆ ಇವತ್ತು ಜಗತ್ತು ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೊಬೈಲ್ ಇರಬಹುದು, ಕಂಪ್ಯೂಟರ್ ಇರಬಹುದು, ಇಂಟರ್ನೆಟ್ ಇರಬಹುದು, ಆಪ್ಗಳಿರಬಹುದು, ಇವುಗಳಿಂದ ನಮ್ಮ ರೈತರು ಗರಿಷ್ಠ ಪ್ರಮಾಣದ ಅನುಕೂಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುವಂತಹ ಒಂದು ಸನ್ನಿವೇಶ ಇದೆ. ಅದಕ್ಕಾಗಿ ಈ ಒಂದು ಡಿಜಿಟಲ್ ಕ್ರಾಂತಿಯ ಉಪಯೋಗವನ್ನು ನಮ್ಮ ರೈತರು ಮಾಡಿಕೊಳ್ಬೇಕಾದ್ರೆ ಡಿಜಿಟಲ್ ಅಂದ್ರೆ ಕಂಪ್ಯೂಟರ್, ಇಂಟರ್ನೆಟ್ ಇವುಗಳ ಸಾಕ್ಷರರಾಗಬೇಕಾಗ್ತದೆ. ಈ ನಿಟ್ಟಿನೊಳಗೆ ನಾವು ಇವತ್ತ ಮೊಬೈಲ್ ಆಪ್ಗಳ ಬಗ್ಗೆ ಕೆಲವೊಂದಿಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಣ. ರೈತರಿಗೆ ಅನುಕೂಲವಾಗುವಂತಹ ಈ ಆಪ್ಗಳು ಬಹಳಷ್ಟು ಸೌಲಭ್ಯಗಳನ್ನು ನಮಗೆ ನೀಡ್ತಾವ. ಇವುಗಳನ್ನ ತಿಳ್ಕೊಂಡು ನಮಗೆ ಸೂಕ್ತ ಆದಂತಹವುಗಳನ್ನು ಬಳಸೋದ್ರ ಕಡೆ ನಾವು ಇವತ್ತು ಬಹಳಷ್ಟು ಗಮನ ಕೊಡಬೇಕಾಗಿದೆ. ಒಂದ್ ವೇಳೆ ಹಂಗೆ ನಾವು ಮಾಡಿದೀವಿ ಅಂತಂದ್ರೆ ಕಾಲದ ಜೊತೆಯೇ ನಾವು ಹೆಜ್ಜೆ ಹಾಕದಂಗಾಗ್ತದೆ, ಅದರ ಜೊತೆಗೆ ನಮ್ಮ ಅಭಿವೃದ್ಧಿಯನ್ನ ನಾವು ಸಾಧಿಸಿದಂಗಾಗ್ತದೆ. ಅದಕ್ಕಾಗಿ ಇವತ್ತು ಮೊಬೈಲ್ ಆಪ್ಗಳು, ವಿಶೇಷವಾಗಿ ನಮ್ಮ ರೈತರು ಏನು ತಾವು ಬೆಳೆದಂತಹ ಉತ್ಪನ್ನಗಳಿರ್ತಾವ ಮಾರಾಟ ಮಾಡೋದಕ್ಕೆ ಬಹಳಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ಎಲ್ಲಿ ಮಾರಾಟ ಮಾಡೋದು, ಹೆಂಗ್ ಮಾರಾಟ ಮಾಡೋದು, ಇದಕ್ಕೆ ರೇಟ್ ಬರ್ತದೋರೋ ಇಲ್ಲೋ, ಇವೆಲ್ಲ ವಿಚಾರಗಳು ಅವರಲ್ಲಿ ಇರ್ತಾವ. ಅದಕ್ಕೆ ಮಾರಾಟಕ್ಕೆ ಅನುಕೂಲ ಆಗುವಂತಹದ್ದು ಮತ್ತು ಸಾಗಾಟಕ್ಕೆ ಅನುಕೂಲ ಆಗುವಂತಹದ್ದು ಒಂದು ಆಪ್ ಬಂದಿದೆ, ಕಿಸಾನ್ ರಥ್ ಅನ್ನುವಂತಹ ಆಪ್. ಅದು ತಮಗೆ ಬಹಳಷ್ಟು ಒಳ್ಳೆ ಸೌಲಭ್ಯಗಳನ್ನ ನೀಡ್ತಾ ಇದೆ. ಇದರ ಜೊತೆಗೆ ಕೆವಿಕೆ ಮೊಬೈಲ್ ಆಪ್ ಅನ್ನುವಂಥದ್ದನ್ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅಭಿವೃದ್ಧಿ ಮಾಡಿರುವಂತಹದ್ದು. ಅದು ಕೂಡ ನಿಮಗೆ ತಂತ್ರಜ್ಞಾನವನ್ನು ಪಡೆಯುವುದಕ್ಕೆ, ವಿಜ್ಞಾನಿಗಳ ಜೊತೆ ಸಂವಹನ ಮಾಡುವುದಕ್ಕೆ, ನಿಮ್ಮ ಕೃಷಿಯೊಳಗಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಹಿಂಗ ಸಾಕಷ್ಟು ಬಗೆಯ ಅನುಭವಗಳನ್ನ ತಮಗ ಈ ಕೆವಿಕೆ ಮೊಬೈಲ್ ಸಾಗಾಣಿಕೆ ಮಾಡಲು ಬಾಡಿಗೆ ಆಧಾರದ ಮೇಲೆ ಸರಕು ವಾಹನಗಳನ್ನು ಒದಗಿಸುವವರ ಜೊತೆ ರೈತರ ನೇರ ಸಂಪರ್ಕ ಕಲ್ಪಿಸಲು ಪ್ರಮುಖ ಉದ್ದೇಶ. ಎರಡನೇದಾಗಿ ರೈತರೇ ನೇರವಾಗಿ ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ತಮ್ಮ ಉತ್ಪನ್ನಗಳ ವಿವರಗಳನ್ನು ನಮೂದಿಸಿ ಆಪ್ನಲ್ಲಿ ಪೋಸ್ಟ್ ಮಾಡಿದರೆ ಆಸಕ್ತ ಖರೀದಿದಾರರು ಅವರ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ಅವರ ಜೊತೆ ಸಂಪರ್ಕ ದೂರವಾಣಿ ಮುಖಾಂತರ ಮಾಡಿ

ಜೇದಿಂದ ಚಗಮ್ಮ ಹುಲ್ಲು ಹರಗಿದ ವಕ್ಕಲ ಕಲಾವಿದರಿಂದ ಇನ್ನೊಂದು ಭಜನೆ ಪದವನ್ನು ಕೇಳಿ. ನಡೆಯುವ ಮುಕ್ತಿ ಪಡೆಯುವ ಪಡೆ